ಸರ್ಕಾರದ ಯುದ್ಧನೌಕೆ ಸಂಗ್ರಹಾಲಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ತಾಂತ್ರಿಕ ಲೋಪದೋಷ ಶೀಘ್ರ ನಿವಾರಣೆ, ಸಚಿವ ಸತೀಶ್ ಜಾರಕಿಹೊಳಿ. ಹಾಗೂ ಲಕ್ನೋದಲ್ಲಿ ನಡೆದ 19ನೇ ರಾಷ್ಟೀಯ ಜಾಂಬೂರಿಯಲ್ಲಿ ಕರ್ನಾಟಕ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಡೆಸರ್ಟ್ ಬಂತು ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ. ಬಿಲ್ ತುಂಬಿಸೋ ಮೊದ್ಲು ಬರ್ಬೋದಲ್ವಾ? ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ? ಬಿಲ್ ಮಾಡ್ತಿದ್ದಾರೆ. ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು. ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಕ್ತ ರಾಶನ್ ಸುನಿಶ್ಚಿತ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್, ಖುಷಹಾಲ್ ಜೀವನ್. ಆತ್ಮೀಯ ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಗ್ರಾಮೀಣ ಮಹಿಳೆಯರಲ್ಲಿ ಬೊಜ್ಜು ಸಮಸ್ಯೆ. ಈ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡರ್ ಅವರೊಂದಿಗೆ ಸಂದರ್ಶನ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಬೊಜ್ಜು ಸಮಸ್ಯೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಬೊಜ್ಜು ಇದರಿಂದ ಏನು ತೊಂದರೆ ಆಗ್ತದೆ, ಬೊಜ್ಜಿನ ಸಮಸ್ಯೆಯಿಂದ ನಮಗೆ ಆರೋಗ್ಯದಲ್ಲಿ ಏನೇನು ನ್ಯೂನತೆಗಳು ಕಂಡುಬರುತ್ತೆ, ಈ ಬೊಜ್ಜಿಗೆ ಮುಖ್ಯವಾಗಿ ಏನು ಕಾರಣ ಇರ್ಬೋದು, ಮತ್ತು ಈ ಬೊಜ್ಜನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು, ಹೀಗೆ ಒಂದೊಂದಾಗಿ ನಾವು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿಯಾಗಿರುವ ಡಾಕ್ಟರ್ ಸೌಮ್ಯ ಹಿರೇಗೌಡರ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸೌಮ್ಯ ಅವರೇ, ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರಗಳು ಸರ್. ಸೌಮ್ಯ ಅವರೇ, ಇವತ್ತು ನಮಗೆ ಈ ಒಂದು ಬೊಜ್ಜಿನ ಸಮಸ್ಯೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏನು ಈ ಬೊಜ್ಜು ಅಂದರೆ, ಬೊಜ್ಜು ಬರೋ ಕಾರಣ ಏನು ಹೇಳಿ ಸರ್. ಇವಾಗ ಬೊಜ್ಜು ಅಂತ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಒಬೆಸಿಟಿ ಅಂತ ಕರಿತೇವೆ. ಈಗ ಅಧಿಕ ಪ್ರಮಾಣದ ಕೊಬ್ಬು ಸೇರಿರುವ ದೇಹವನ್ನ ನಾವು ಬೊಜ್ಜು ದೇಹ ಅಂತ ಕರಿತೇವೆ. ಅಂದ್ರೆ ನಮ್ಮ ದೇಹದಲ್ಲಿ ಎಷ್ಟು ತೂಕ ಇರಬೇಕು ಅಂದ್ರೆ ಎತ್ತರಕ್ಕೆ ತಕ್ಕ ತೂಕ ಅಥವಾ ವಯಸ್ಸಿಗೆ ತಕ್ಕಂತ ತೂಕಕ್ಕಿಂತ 20% ಹೆಚ್ಚಿಗೆ ಆದಾಗ ದೇಹದಲ್ಲಿ ಅದು ಬೊಜ್ಜು ದೇಹ ಅಂತಾನೆ ಕರಿತೇವೆ. ಹಾಗಾಗಿ ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಒಬೆಸಿಟಿ ಅಂತ ಕರಿತೇವೆ. ಅಂದ್ರೆ ಅತಿಯಾಗಿ ತಿನ್ನೋದು ಅಂತಾನು ಸಹ ಒಂದು ಅರ್ಥ. ಹಾಗೇನೆ ಈಗ 1997 ಇಸ್ವಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO ಏನ್ ಘೋಷಣೆ ಮಾಡಿದೆ ಅಂದ್ರೆ ಬೊಜ್ಜು ಒಂದು ರೋಗ ಅಂತಾನೆ ಸಹ ಅದನ್ನ ಕನ್ಸಿಡರ್ ಮಾಡಿದೆ. ಯಾಕಂದ್ರೆ ಹಾಗೇನೆ ಇವಾಗ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಒಬ್ರಿದ್ರು, ಹಿಪೋಕ್ರೆಟಸ್ ಅನ್ನೋರು, ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಬೊಜ್ಜು ಒಂದು ಇದು ರೋಗ ಮಾತ್ರ ಅಲ್ಲ, ಅನೇಕ ರೋಗಗಳಿಗೆ ಅಡಿಪಾಯ ಆಗಿದೆ. ಪ್ರತಿಯೊಂದು ಇವಾಗ ಆರೋಗ್ಯ ಸಮಸ್ಯೆಗಳು ಅಂದ್ರೆ ಶುಗರ್ ಕಾಯಿಲೆ ಇರ್ಬೋದು, ಮತ್ತೆ ಒಬೆಸಿಟಿಯಿಂದ ಹಾರ್ಟ್ ಅಟ್ಯಾಕ್ನು ಸಹ ಹೆಚ್ಚಿಗೆ ಆಗ್ತಾ ಇದೆ, ಮತ್ತೆ ಸುಮಾರು ಥೈರಾಯ್ಡ್ ಸಮಸ್ಯೆಗಳಿರ್ಬೋದು, ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೆ ಇದು ಬೊಜ್ಜು ತನ ಅದು ಒಂದು ತಳಪಾಯ ತರನೇ ಆಗೋಗಿದೆ ಸರ್. ಈಗ ಈ ಬೊಜ್ಜು ಒಂದು ಸಮಸ್ಯೆ, ಈ ಬೊಜ್ಜು ದೇಹ ಹೊಂದಿರುವಂತಹವರ ಪ್ರಮಾಣ ಎಷ್ಟಿರ್ಬೋದು ಸೌಮ್ಯ ಅವರೇ? ಸಾಮಾನ್ಯವಾಗಿ ನಾವು ಇವತ್ತು ನಗರ ಪ್ರದೇಶದ ಜನರಲ್ಲಿ, ಅದರಲ್ಲೂ ನಗರ ಪ್ರದೇಶದ ಮಹಿಳೆಯರಲ್ಲಿ ಇದು ಜಾಸ್ತಿ ಅಂತ ನಾವು ಗಮನಿಸ್ತಾ ಇದ್ದೇವೆ. ಆದರೂ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಒಬ್ಬ ಜನರಲ್ಲೂ ಕೂಡ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಲ್ಲೂ ಕೂಡ ಈ ಒಂದು ಬೊಜ್ಜು ಸಮಸ್ಯೆ ಕಂಡು ಬರ್ತದೆ ಅಂತ ನಾವು ಕೇಳ್ತಾ ಇದ್ದೇವೆ. ಯಾವ ಒಂದು ವಯಸ್ಸಿನಲ್ಲಿ ಇದನ್ನ ನಾವು ಕಂಡು ಬರಬಹುದು, ಅದ್ರ ಬಗ್ಗೆ ಹೇಳಿ ಸರ್. ಖಂಡಿತವಾಗ್ಲು ಈಗ ನಗರ ಪ್ರದೇಶ ಆಗಿರ್ಬೋದು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಾಗಿರ್ಬೋದು, ಈಗ ಅಧಿಕ ತೂಕ ಅವರ ವಯಸ್ಸಿಗೆ ತಕ್ಕ ಅವರ ಎತ್ತರಕ್ಕೆ ತಕ್ಕ ಎಷ್ಟು ತೂಕ ಇರಬೇಕು ಅದಕ್ಕಿಂತ ಹೆಚ್ಚಿನ ತೂಕ ಮತ್ತು ಬೊಜ್ಜುತನವನ್ನ ನಾವು ಇವಾಗ ಈಗ ಒಂದು 2-3 ದಶಕಗಳಿಂದ ಗಣನೀಯವಾಗಿ ಹೆಚ್ಚಿಗೆ ಆಗ್ತಾನೆ ಇದೆ. ಅಂದ್ರೆ ಈಗ ನಮ್ಮ ಭಾರತ ದೇಶದಲ್ಲಿ 30-50% ಅಷ್ಟು ವಯಸ್ಕರಲ್ಲಿ ಅಧಿಕ ತೂಕ ಮತ್ತು ಬೊಜ್ಜುತನ ಕಾಣ್ತಾ ಇದ್ದೇವೆ. ಹಾಗೇನೆ ಮಹಿಳೆಯರಲ್ಲಿ ಈಗ 40-45 ಅದ ಮಹಿಳೆಯರಲ್ಲೂ ಸಹ ಈ ಬೊಜ್ಜುತನದ ಸಮಸ್ಯೆನ ಹೆಚ್ಚಿಗೆ ಕಾಣ್ತಾ ಇದ್ದೇವೆ. ಈಗ ನೋಡಕ್ ಹೋದ್ರೆ ಪುರುಷರಿಗೂ ಮತ್ತು ಮಹಿಳೆಯರಿಗೂ ನೋಡಕ್ ಹೋದ್ರೆ ಮಹಿಳೆಯರಲ್ಲೇನೆ ಹೆಚ್ಚಿನ ಬೊಜ್ಜು ದೇಹ ಹೊಂದಿರ್ತಾರೆ. ಅಂದ್ರೆ ಈಗ ಹೆಣ್ಣು ಮಕ್ಕಳ ಶರೀರದಲ್ಲಿ 21-27% ಕೊಬ್ಬಿನಾಂಶ ಇದ್ರೆ ಪುರುಷರಲ್ಲಿ 17-19% ಅಷ್ಟು ಕೊಬ್ಬಿನಾಂಶ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಹೇಳಕ್ ಹೋದೆ ಅಂದ್ರೆ 40-45 ಮಹಿಳೆಯರಲ್ಲಿ ಹೆಚ್ಚಿನ ಕೊಬ್ಬು ತುಂಬಿರುವಂತಹ ದೇಹವನ್ನ ನಾವು ಕಾಣ್ತಾ ಇದ್ದೇವೆ. ಹಾಗೇನೆ ಇವಾಗ ವಯಸ್ಕರಲ್ಲೂ ಸಹ ಹೆಚ್ಚಿನ ಅಂಶದಲ್ಲಿ ಆಚೆ ಇರುವಂತಹ ಆಹಾರ ಪದ್ಧತಿ ಮತ್ತು ವಾತಾವರಣ ಬದಲಾವಣೆ ಮತ್ತು ದೇಹದಲ್ಲಿನ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಯುವತಿಯರಲ್ಲೂ ಸಹ ನಾವು ಹೆಚ್ಚಿನ ಬೊಜ್ಜುತನವನ್ನ ಕಾಣ್ತಾ ಇದ್ದೇವೆ ಸರ್. ಈಗ ಬೊಜ್ಜು ಅಂದ ತಕ್ಷಣ ನಮ್ಗೆ ಸಾಮಾನ್ಯವಾಗಿ ಈಗ ಏನು ಯಾವ ತರ ನಾವು ಗಮನಿಸಬಹುದು, ಲಕ್ಷಣ ಹೆಂಗಿರುತ್ತೆ, ಅದು ಜೋತು ಬಿದ್ದ ಚರ್ಮ ಇರುತ್ತಾ ಅಥವಾ ಏನು ನಡೆದಾಡಕ್ಕಾಗಲ್ಲ ಅಥವಾ ಕಾಲು ಸೋತು ಬಂದಿರ್ತಾವ ಅಥವಾ ಈಗ ಮಂಡಿ ನೋವು ಬಂದಿರುತ್ತಾ, ಯಾವ್ಯಾವ ತರದ ಲಕ್ಷಣ ನಾವು ಕಂಡು ಬರಬಹುದು? ಯಾಕಂದ್ರೆ ಬಹಳ ಜನ ಮಹಿಳೆಯರು ನಾವು ಗಮನಿಸ್ತಿದ್ವಿ ನಡೆದಾಡಕ್ಕಾಗಲ್ಲ, ಅದು ಯಾವ ತರ ಇರುತ್ತೆ ಹೇಳಿ ಸರ್. ಇವಾಗ ನಾವು ಮೊದಲನೇ ಸ್ಟೇಜ್ ಬಂದು ಅಧಿಕ ತೂಕ ಅಂದ್ರೆ 10%ಗಿಂತ ಅವ್ರಿಗೆ ಎಷ್ಟು ತೂಕ ಇರಬೇಕು ಅದಕ್ಕಿಂತ ಹೆಚ್ಚಿಗೆ ಆಯ್ತು ಅಂದ್ರೆ ಅಧಿಕ ತೂಕ ಅಂತೇವೆ. 20% ಹೆಚ್ಚು ಆಯ್ತು ಅಂದ್ರೆ ಬೊಜ್ಜುತನ ಅಂತ ಹೇಳ್ತೇವೆ. ಅದನ್ನ ನಾವು ಸಾಮಾನ್ಯವಾಗಿ ಮನೆಯಲ್ಲೇನೆ ಕಂಡ್ಕೋಬಹುದು. ಹೇಗೆ ಅಂದ್ರೆ ಒಂದು ಫಾರ್ಮುಲಾ ಇದೆ ಸರ್, ಬಾಡಿ ಮಾಸ್ ಇಂಡೆಕ್ಸ್ ಅಂತ, BMI ಅಂತ. ಎಷ್ಟು ನಾವು ತೂಕ ಇರ್ತೀವಲ್ಲ ಅದ್ರ KG ಮತ್ತೆ ನಾವು ಎಷ್ಟು ಎತ್ತರ ಇರ್ತೀವಲ್ಲ ಅದರದ್ದು ಮೀಟರ್, ಅವೆರಡು ನಮ್ಗೆ ಗೊತ್ತಿದ್ರೆ ಸಾಕು, ನಾವು ಅದೆರಡನ್ನು ಡಿವೈಡ್ ಮಾಡಿದಾಗ ನಮಗೆ ಒಂದು ಸಂಖ್ಯೆ ಬರುತ್ತೆ, 18, 17, 20 ಈ ತರ ಒಂದು ಸಂಖ್ಯೆ ಬರುತ್ತೆ. ಆ ಸಂಖ್ಯೆಯಲ್ಲಿ ನಾವು 18-22 ಇತ್ತು ಅಂದ್ರೆ ನಾವು ನಾರ್ಮಲ್ ಆಗಿದೆ, ಸರಿಯಾದ ತೂಕದಲ್ಲಿ ಇದ್ದೇವೆ ಅಂತ ಅರ್ಥ. ಹಾಗೇನೆ ಈಗ 23 ಹೆಚ್ಚಿಗೆ ಇದ್ರೆ ಅಧಿಕ ತೂಕ, ಹಾಗೆ 25 ಹೆಚ್ಚಿಗೆ ಇದ್ರೆ ಅದು ಬೊಜ್ಜುತನ. ಈ ಸಮಸ್ಯೆಯಿಂದ ಇರೋರು ಏನಾಗ್ತಾರೆ ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವರು ತುಂಬಾ ಅವರ ಎತ್ತರಕ್ಕಿಂತ ಹೆಚ್ಚಿಗೆ ತೂಕದಲ್ಲಿ ಇದ್ದಾರೆ ಅಂತ. ಆ ಸಮಸ್ಯೆ ಆಯ್ತು ಅಂದ್ರೆ ಅವರಿಗೆ ಮೊದಲನೇದಾಗಿ ಯಾವುದು ಒಂದು ನಡೆದಾಡಕ್ಕಾಗೋ ಶಕ್ತಿ ಕಡಿಮೆ ಆಗುತ್ತೆ, ಯಾವುದೇ ಒಂದು ಚಟುವಟಿಕೆ ಮಾಡೋದಕ್ಕೂ ಶಕ್ತಿ ಇರೋದಿಲ್ಲ. ಹಾಗೇನೆ ಕಂಟಿನ್ಯೂ ಆಗಿ ನಿಂತ್ಕೊಳ್ಳೋದ್ರಿಂದ ಕಾಲು ನೋವು ಸ್ಟಾರ್ಟ್ ಆಗ್ತವೆ, ಮಂಡಿ ನೋವುಗಳು ಸ್ಟಾರ್ಟ್ ಆಗ್ತವೆ, ಮತ್ತೆ ಬೋನ್ಗಳು ಏನಾಗ್ತಾವಲ್ಲ ವೀಕ್ ಆಗ್ತಾ ಹೋಗ್ತವೆ, ಬೋನು ವೀಕ್ ಆಗುವಂತದ್ದು. ಹಾಗೆ ಅಷ್ಟು ಬೊಜ್ಜುತನ ಅಂತ ಹೆಚ್ಚಿಗೆ ಅಧಿಕ ತೂಕ ಇರೋದ್ರಿಂದ ಋತುಸ್ರಾವನು ಸಹ ಸರಿಯಾಗಿ ಆಗೋದಿಲ್ಲ, ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಹೊಟ್ಟೆನು ಕೂಡ ಹೌದು. ಯಾಕಂದ್ರೆ ಹೆಣ್ಮಕ್ಳಿಗೆ ಮೇಜರ್ ಆಗಿ ಬೊಜ್ಜು ತುಂಬಿಕೊಳ್ಳೋದೇನೆ ಒಂದು ಹೊಟ್ಟೆ ಭಾಗದಲ್ಲಿ, ಚಪ್ಪಟ್ಟೆ ಹೊಟ್ಟೆ ಇರೋದಿಲ್ಲ. ಈಗ ಗಂಡು ಮಕ್ಕಳಿಗೆ ಮತ್ತು ಪುರುಷರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಹೋಲಿಸಿದಾಗ ಬೊಜ್ಜುತನ ಹೆಚ್ಚಿಗೆ ಆವರಿಸ್ಕೊಳ್ಳೋದು ಮಹಿಳೆಯರಲ್ಲಿ ಹೊಟ್ಟೆ ಮತ್ತು ತೊಡೆ ಭಾಗದಲ್ಲಿ ಹೆಚ್ಚಿನ ಅಂಶ ತುಂಬಿಕೊಳ್ಳೋದ್ರಿಂದ ಏನಾಗುತ್ತೆ, ಅವರಿಗೆ ನಡೆದಾಡಕ್ಕೂ ಕಷ್ಟ ಆಗುವಂಥದ್ದು, ಒಂದು ಕೆಲಸ ಮಾಡೋಕ್ಕೂ ಕಷ್ಟ ಆಗುವಂಥದ್ದು. ಇದ್ರ ಜೊತೆಗೆ ಇದು ವಯಸ್ಸಾಗ್ತಾ ಆಗ್ತಾ ಅವರಿಗೆ ಒಂದು ಶುಗರ್ ಕಾಯಿಲೆ, ಡಯಾಬಿಟೀಸ್ ಕಾಯಿಲೆ ಬರುವಂಥದ್ದು, ಮತ್ತೆ ಏನು ಹಾರ್ಟ್ ಪ್ರಾಬ್ಲಮ್ಸ್ ಸಹ ಸ್ಟಾರ್ಟ್ ಆಗ್ತವೆ. ಹೀಗೆ ಒಂದೊಂದೇ ರೋಗಗಳು ಸಹ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ಮಂಡಿ ನೋವು, ಕೈಕಾಲು ನೋವು ಅವೇನು ಬರಬಾರದು, ಆರೋಗ್ಯವಾಗಿರ್ಬೇಕು ಅಂದ್ರೆ ಅವರು ಮೊದಲನೇದಾಗಿ ತೂಕ ಕಡಿಮೆ ಮಾಡ್ಕೊಳ್ಳೋ ಕಡೆ ಗಮನ ಹರಿಸಬೇಕು. ಅಂದ್ರೆ ತಾವ್ ಹೇಳ್ದಂಗೆ ಈಗ ನಮ್ಗೆ ಪ್ರತಿಯೊಬ್ರು ಮಹಿಳೆಯರಿರ್ಬೋದು ಯಾರೇ ಇರ್ಬೋದು ಮುಂದೆ ತನಗೆ ಬೊಜ್ಜು ಬರ್ದಿದ್ದಂಗೆ ನೋಡ್ಕೋಬೇಕು. ಹೌದು ಸರ್, ಖಂಡಿತ. ಅದು ಯಾಕಂದ್ರೆ ಬಂದ ಮೇಲೆ ಕಷ್ಟ ಸರ್. ಹೀಗೆ ಬೊಜ್ಜು ಬರ್ದಿದ್ದಂಗೆ ನಾವು ನೋಡ್ಕೊಂಡ್ಬಿಟ್ರೆ ಅಂದ್ರೆ ತಾವ್ ಹೇಳ್ದಂಗೆ ಇಂತಿಷ್ಟು ಎತ್ತರದವರು ಇಂತಿಷ್ಟು ತೂಕ ಮಾತ್ರ ಹೊಂದಿರಬೇಕು. ಈಗೇನೆ ನೀವು ನಿಮ್ ತೂಕದ ಬಗ್ಗೆ ಲಕ್ಷ ಹಾಕ್ಬಿಟ್ರೆ ಮುಂದೆ ನೀವು ಈಗ ನೀವು ಅದು ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ನಾವು ವಿಚಾರ ಮಾಡಬೇಕು, ಈಗ ಬೊಜ್ಜು ಶುರು ಆಗೋದು ಯಾವಾಗಿಂದ ಯಾವ ವಯಸ್ಸಿಗೆ ಅದು ಹತ್ಕೊಳ್ತಾ ಹೋಗ್ತದೆ? ಇವಾಗಿನ ವಾತಾವರಣ ಮತ್ತೆ ಇವಾಗಿನ ಜನರೇಷನ್ ನೋಡ್ತಾ ಹೋದ್ರೆ ಇದು ಒಂದು ಏನು 23-24 ವರ್ಷದಿಂದಾನೇ ಪ್ರಾರಂಭ ಆಗ್ತಿದೆ ಸರ್. ಯಾಕಂದ್ರೆ ಆಹಾರ ಪದ್ಧತಿ, ಆಚೆ ಇರೋ ಜಂಕ್ ಫುಡ್ಸ್ ಎಲ್ಲ ಜಾಸ್ತಿ ತಿನ್ನೋದ್ರಿಂದ. ಜಂಕ್ ಫುಡ್? ಹೌದು ಸರ್. ಹೊರಗಡೆ ತಿನ್ನುವಂತ ಆಹಾರದಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಹೆಚ್ಚಿನ ಅಂಶ ಪ್ರಿಸರ್ವೇಟಿವ್ಸ್ ಆಡ್ ಮಾಡಿರ್ತಾರೆ, ಕಲರೆಂಟ್ಸ್ ಆಡ್ ಮಾಡಿರ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಾಗಾಗಿ ಆ ವಯಸ್ಸಿನ ಆ ಒಂದು 23-24 ವರ್ಷದ ಮಹಿಳೆಯರಲ್ಲೂ ನಾವು ಬೊಜ್ಜುತನವನ್ನ ಕಾಣ್ತಾ ಇದ್ದೇವೆ. ಇದು ಮೇಜರ್ ಆಗಿ ಅವರು ಪಾಲಿಸುವಂತ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಆಗಿರ್ಬೋದು. ಇನ್ನೊಂದು ಬಂದು ಮಹಿಳೆ ಅಂದ್ರೆ ಮದುವೆ ಆಗಿ ಮಗು ಹುಟ್ಟಿದ ತಕ್ಷಣ ಹುಟ್ಟಿದಾದ್ಮೇಲೆ ಒಂದು 35 ವರ್ಷದಿಂದ 45 ವರ್ಷನೇ ಅನ್ಕೋ, ಅವರು ಸಹಜವಾಗಿ ಅವರು ತೂಕನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮಗುವಿನ ಒಂದು ಆರೋಗ್ಯ ದೃಷ್ಟಿಯಿಂದ ಅವರು ಸಮತೋಲನ ಆಹಾರ ಜಾಸ್ತಿ ಸೇವಿಸಬೇಕಾಗುತ್ತೆ. ಹೌದು ಸರ್, ಅದು ಆಮೇಲೆ ಅದೇ ಪದ್ಧತಿನೇ ಮುಂದುವರೆದು ಬಿಡುತ್ತೆ, ಹಂಗೆ ಆಗುತ್ತೆ. ಮತ್ತೆ ನಾವು ಅವ್ರು ಹೆಚ್ಚಿನ ಆಸಕ್ತಿ ಮಕ್ಕಳಲ್ಲಿ ತೋರಿಸ್ತಾರೆ, ಮಕ್ಕಳಿಗೆ ಮಕ್ಕಳ ಬೆಳವಣಿಗೆ ಮಕ್ಕಳ ಒಂದು ಬೆಳವಣಿಗೆಗೆ ಅವರು ಆಸಕ್ತಿ ತೋರಿಸೋದ್ರಿಂದ ಅವ್ರ ಬಗ್ಗೆ ಅವರು ಕಾಳಜಿ ವಹಿಸ್ಕೊಳ್ಳೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಈ ಬೊಜ್ಜಿಗೆ ಕಾರಣ ಇದು ಒಂದು ಕಾರಣ ಆಗುತ್ತೆ. ಪಾಪ ತಮ್ಮ ಬೆಳವಣಿಗೆಯನ್ನ ಅವರು ನಿರ್ಲಕ್ಷ್ಯ ಮಾಡಿ ತ್ಯಾಗ ಮಾಡಿ ಮಕ್ಕಳ ಬೆಳವಣಿಗೆಯಲ್ಲಿ ತಾವು ನಿರತರಾಗ್ತಾರೆ. ಹೌದು ಸರ್, ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈಗ ಅವರು ಒಂದು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮನೆಯವ್ರಿಗೆಲ್ಲ ಊಟ ಮಾಡಿಸಿ ಉಳಿದಿರುವಂತಹ ಅದೆಷ್ಟೇ ಉಳಿದಿರುವಂತಹ ಆಹಾರನ ಇವ್ರು ಸೇವನೆ ಮಾಡ್ತಾರೆ, ಅದೇನಾದ್ರೂ ಇರ್ಬೋದು, ಬರೀ ಅನ್ನ ಇದ್ರೆ ಅನ್ನ ಸಾಂಬಾರ್ ಊಟ ಮಾಡ್ತಾರೆ, ಈ ಮುದ್ದೆ ಖಾಲಿ ಆಗಿತ್ತು ಅಂದ್ರೆ ಅನ್ನ ಸಾಂಬಾರ್ ಅಷ್ಟೇ ಊಟ ಮಾಡ್ತಾರೆ, ಅಥವಾ ಯಾರಿಗೂ ಇಷ್ಟ ಆಗದೆ ಇರುವಂತಹ ಆಹಾರ ಸೇವನೆ ವೇಸ್ಟ್ ಆಗುತ್ತಲ್ಲ ಅನ್ನೋ ಒಂದು ಕಾಳಜಿಯಿಂದ ಆ ತರ ಊಟ ಮಾಡ್ತಾರೆ, ಮತ್ತು ಮಗು ತಿಂದು ಬಿಟ್ಟಿರುವಂತ ಆಹಾರ ಊಟ ಮಾಡ್ತಾರೆ. ಈ ರೀತಿಯಾದ ಚೇಂಜಸ್ ಗಳಿಂದ ಏನಾಗ್ತಾ ಇದೆ, ಮತ್ತೆ ತಾಯಿದು ಎಲ್ಲಾ ಪೂರಾ ಕಾನ್ಸಂಟ್ರೇಷನ್ ಮಗು ಕೊಡೋದ್ರಿಂದ ತಾಯಿ ಮುಂಚೆ ಇರೋ ತರ ಅವಳ ದೇಹದ ಬಗ್ಗೆ ಅವಳು ಕಾಳಜಿ ವಹಿಸೋದು ಕಡಿಮೆ ಆಗ್ತಾ ಹೋಗುತ್ತೆ. ಆಗ್ತಾ ಆಗ್ತಾ ಏನಾಗುತ್ತೆ, ಒಂದು 35-40 ವರ್ಷದಲ್ಲಿ ಅತಿ ಬೇಗನೆ ಹೊಟ್ಟೆಯಲ್ಲಿ ಬೊಜ್ಜುತನ ಶೇಖರಣೆ ಆಗ್ತಾ ಆಗ್ತಾ ಹೋಗುತ್ತೆ ಸರ್. ಅಂದ್ರೆ ಡಾಕ್ಟರ್ ಸೌಮ್ಯ ಅವರು, ಈಗ ಒಬ್ಬ ಸಹೋದರಿಯಾಗಿ ಅಥವಾ ಒಬ್ಬ ತಾಯಿ ಅಥವಾ ನಮ್ಮ ಇನ್ನು ಹತ್ತಿರದವರಾಗಿ ನಾವು ನಮ್ಮ ಮಹಿಳೆಯರು ಅದು ಮಕ್ಕಳು ಹೇರುವಂತ ಒಂದು ತಾಯಿಯಂದಿರ ಕಾಳಜಿನ ಮನೆ ಪರಿವಾರದವರು ಎಲ್ಲ ವಹಿಸ್ಕೋಬಹುದು. ತಮ್ಮ ಮನೆಗೆ ಸದೃಢವಾದ ಆರೋಗ್ಯಯುತವಾದ ಮಗುವನ್ನ ಈ ಪ್ರಪಂಚಕ್ಕೆ ತಂದ್ಕೊಡ್ತಾಳೆ ನಮ್ಮ ತಾಯಿ ನಮ್ಮ ಸಹೋದರಿ. ಹಂಗಾಗಿ ಅವ್ರ ಆರೋಗ್ಯದ ಕಡೆ ನಾವು ಲಕ್ಷ ಹಾಕ್ತಾ ಇಲ್ಲ. ಇವತ್ತು ನಮ್ಮ ಮಗುನ ಕಡೆ ನಾವಷ್ಟೇ ಲಕ್ಷ ಹಾಕ್ತಾ ಇದ್ದೇವೆ, ನಮ್ಮ ಮಗು ಚೆನ್ನಾಗಿರ್ಬೇಕಂತೇವೆ, ಆದ್ರೆ ನಮ್ಮ ಸಹೋದರಿ ನಮ್ಮ ತಾಯಿಂದರು ಆರೋಗ್ಯದ ಬಗ್ಗೆ ನಾವು ಕಾಳಜಿ ಕೊಡ್ತಾ ಇಲ್ಲ. ಇದೇ ಒಂದಿನ ಇದು ಏನು ಅವ್ರದ್ದು ತೂಕ ಎದ್ದುವತ್ತದ್ದು ಜಾಸ್ತಿ ಆಗ್ಲಿಕ್ಕೆ ಕಾರಣ. ಹೌದು ಸರ್, ಹಂಗಾಗುತ್ತೆ. ಒಂದು 5-6 ವರ್ಷ ಕಂಟಿನ್ಯೂ ಆಗಿ ಅವ್ರ ದೇಹಕ್ಕೆ ಅವ್ರ ಕಾಳಜಿ ಕೊಡದೆ ಇದ್ದಾಗ ಏನಾಗುತ್ತೆ, ಸಡನ್ ಆಗಿ ಒಂದು 40 ವರ್ಷ ಆದಾಗ ಅವ್ರಿಗೆ ಬಾಡಿ ವೇಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅವರು ಒಂದು ಕಾಳಜಿ ವಹಿಸ್ಕೋಬೇಕು, ಒಂದು ಸಮತೋಲನ ಆಹಾರ ಸೇವನೆ ಮಾಡಬೇಕು, ಮತ್ತು ಜೀವನ ಶೈಲಿನ ಅವರು ಬದಲಾವಣೆ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಅವರು ತಮ್ಮ ಆರೋಗ್ಯ ಸೌಂದರ್ಯನು ಕೂಡ ಈಗ ತ್ಯಾಗ ಮಾಡಿಬಿಡ್ತಾರೆ. ಹೌದು, ಈಗ ಏನು ಅವರು ಯುವತಿಯಾಗಿದ್ದಾಗ ಅಥವಾ ಪ್ರೌಢಾವಸ್ಥೆಗೆ ಬಂದು ಮದುವೆ ಆದಾಗ ಹೇಗಿದ್ರು, ಮತ್ತೆ ಒಂದು ಸ್ವಲ್ಪ ವರ್ಷ ಬಿಟ್ಟ ಮೇಲೆ ಅವ್ರ ಸೌಂದರ್ಯ ಫುಲ್ ಎಲ್ಲ ಮಕ್ಕಳಿಗೆ ಹೋಗ್ಬಿಟ್ಟಿರ್ತೆ. ಹಂಗಾಗಿ ನಾವು ಮಹಿಳೆಯರು ಕೂಡ ಇದ್ರ ಬಗ್ಗೆ ಲಕ್ಷ ಇರಬೇಕು. ಹೌದಲ್ಲ, ಕಾಳಜಿ ವಹಿಸ್ಬೇಕು. ನಮ್ಮ ತಾಯಿಯಂದಿರು ನಮ್ಮ ಸಹೋದರಿಯರು ಈ ತರ ಒಬೆಸಿಟಿ ಬೊಜ್ಜಿನ ಸಮಸ್ಯೆಯಲ್ಲಿ ಅವ್ರ ಜೀವನ ಮುಂದೆ ಕಳೆದು ಹೋಗ್ಬಿಡ್ತದೆ. ಈಗ ಯುವತಿಯರಾಗಿ ಸುಮಾರು ಒಂದು 30-40 ವರ್ಷ ಅಷ್ಟೇ ಇರುತ್ತೆ, ಆಮೇಲೆ ಮತ್ತೊಂದು 70-80 ವರ್ಷ ಮತ್ತೆ ಅವ್ರದ್ದು ಕಳಿಯೋದು ಹೇಗೆ, ನಿಜವಾಗೂ ದುಃಖದಾಯಕ ಪರಿಸ್ಥಿತಿಯಲ್ಲಿ ಹೋಗ್ಬೇಕಾಗುತ್ತೆ. ಹೌದು ಸರ್, ಅದಕ್ಕೋಸ್ಕರ ಈಗ ನಾವು ಕಾಳಜಿ ವಹಿಸ್ಕೋಬೇಕು. ಈಗ ನಾನು ಮಹಿಳೆಯರಿಗೆ ಒಂದು ಆಹಾರ ಪದ್ಧತಿ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ತೀನಿ ಸರ್. ಮೊದಲನೇದಾಗಿ ಅವರ ತೂಕ ಎಷ್ಟು, ಅವ್ರ ಎತ್ತರ ಎಷ್ಟಿದೆ ಅಂತ ತಿಳ್ಕೋಬೇಕಾಗುತ್ತೆ. ಅದನ್ನ ತಿಳ್ಕೊಂಡು ಬೊಜ್ಜುತನ, ಈಗ ಉದಾಹರಣೆಗೆ ನಾನು ಹೇಳಿದೆ BMI ಕ್ಯಾಲ್ಕುಲೇಟ್ ಮಾಡೋದು, ಬಾಡಿ ಮಾಸ್ ಇಂಡೆಕ್ಸ್ ನ ಮನೆಯಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಸರಿಯಾದ ತೂಕಕ್ಕಿಂತ ಎಷ್ಟು ಹೆಚ್ಚಿಗೆ ಇದ್ದೀರಾ. ಈಗ ಉದಾಹರಣೆಗೆ ಈಗ 154 ಸೆಂಟಿಮೀಟರ್ ಎತ್ತರ ಇರೋರು ಒಂದು 53 ಕೆಜಿ ಇರಬೇಕು ನಾರ್ಮಲ್ ಆಗಿ, ಅವ್ರೊಂದ್ ವೇಳೆ 65 ಕೆಜಿ ಇದಾರೆ ಅಂದ್ರೆ 10 ಕೆಜಿ ಹೆಚ್ಚಿಗೆ ಆಗಿದ್ದಾರೆ. ಆ 10 ಕೆಜಿನ ಕಡಿಮೆ ಮಾಡ್ಕೊಳ್ಳಕ್ಕೆ ಯಾವ ರೀತಿಯಾದ ಆಹಾರ ಪದ್ಧತಿನ ನಾವು ಪಾಲನೆ ಮಾಡಬೇಕು ಅಂತ ಹೇಳ್ತೇನೆ ಸರ್. ಪ್ರತಿಯೊಬ್ಬರು ಮಹಿಳೆಯರು ಏನು ಅಂದ್ರೆ ಎದ್ದ ತಕ್ಷಣ ಒಂದು ಬಿಸಿನೀರು ಕುಡಿಯುವಂತದ್ದು ಅಥವಾ ಬಿಸಿನೀರಲ್ಲಿ ನಿಂಬೆ ಹಣ್ಣು ಹಾಕೊಂಡು ಕುಡಿಯುವಂತದ್ದು, ಹಾಗೇನೆ ಈಗ ಮೆಂತೆ ಕಾಳು ಹೇಳ್ತೀವಿ ನಾವು, ಮೆಂತೆ ಕಾಳು ಅಲ್ಲಿ ನಾರಿನ ಅಂಶ ಹೆಚ್ಚಿಗೆ ಇರುತ್ತೆ. ಮೇಜರ್ ಆಗಿ ಬೊಜ್ಜುತನ ಕರಗಿಸಕ್ಕೆ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದೇ ನಾರಿನಂಶ ಫೈಬರ್. ಈ ಫೈಬರ್ ಮೆಂತೆ ಕಾಳಲ್ಲಿ ಹೆಚ್ಚಿಗೆ ಇರೋದ್ರಿಂದ ಆ ಮೆಂತೆ ಕಾಳನ್ನ ನೀವು ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಿಗ್ಗೆ ತಿನ್ನುವಂತದ್ದಾಗಿರ್ಬೋದು. ಹಾಗೆ ಮತ್ತೆ ಬಾದಾಮಿ ನಾವು ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಬಾಡಿಯಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಬಾದಾಮಿನ ನೆನೆಸಿಟ್ಟು ಬೆಳಿಗ್ಗೆ ಸಿಪ್ಪೆ ತೆಗೆದು ತಿನ್ನುವಂಥದ್ದು. ಹಾಗೆ ಚಿಯಾ ಸೀಡ್ಸ್, ಇವಾಗೆಲ್ಲ ಅದು ಚಿಯಾ ಸೀಡ್ಸ್ ಅಂತ ಬಂದು ಅದರಲ್ಲಿ ನಾರಿನಂಶ ಹೆಚ್ಚಿಗೆ ಇರುತ್ತೆ. ನಾರಿನಂಶ ಹೆಚ್ಚಿಗೆ ಇರೋದ್ರಿಂದ ಅದನ್ನು ಸಹ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನೋದು, ಖಾಲಿ ಹೊಟ್ಟೆಯಲ್ಲಿ ಇದನ್ನ ತಿನ್ಬೇಕು ಸರ್. ಹಾಗಾದಾಗ ಏನಾಗುತ್ತೆ, ಬಾಡಿಲಿರುವಂತಹ ಫ್ಯಾಟ್ ಕಂಟೆಂಟ್ ಕೊಲೆಸ್ಟ್ರಾಲ್ ನಿಧಾನವಾಗಿ ಕರಗ್ತಾ ಹೋಗುತ್ತೆ. ಇದಾದ್ಮೇಲೆ ಬೆಳಿಗ್ಗೆ ಇಷ್ಟೆಲ್ಲ ಅದಾದ್ಮೇಲೆ ಟೀ ಕಾಫಿನ ದಯವಿಟ್ಟು ಸಕ್ಕರೆ ಇರುವಂತಹ ಟೀ ಕಾಫಿ ಕುಡಿಬೇಡಿ. ನಿಮಗೆ ಅದನ್ನ ಬಿಡಕ್ ಆಗದೆ ಇದ್ದಾಗ ಬೆಲ್ಲದ ಟೀ ಕಾಫಿನ ಪರವಾಗಿಲ್ಲ ಕುಡಿಬಹುದು. ಹಾಗೇನೆ ಒಂದು ಅರ್ಧ ತಾಸು, ಒಂದು 30 ನಿಮಿಷಗಳ ಕಾಲ ನೀವೊಂದು ವಾಕಿಂಗ್, ತುಂಬಾ ತೂಕ ಇದ್ರೆ ವಾಕಿಂಗ್, ನಿಧಾನವಾಗಿ ವಾಕಿಂಗ್ ಮಾಡಕ್ಕೆ ಪ್ರಾರಂಭ ಮಾಡಿ. ಅಥವಾ ಮೀಡಿಯಂ ಇತ್ತು ಅಂದ್ರೆ ನಿಮಗೆ ಅಭ್ಯಾಸ ಇದೆ ಅಂದ್ರೆ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ವಾಕಿಂಗ್ ಮಾಡಿ, ಅಥವಾ ಜಾಗಿಂಗ್ ಮಾಡ್ಕೊಳ್ಳಿ. ಇದೊಂದು ಕೆಲಸ ಮಾಡಲೇಬೇಕು ನೀವು ಪ್ರತಿನಿತ್ಯ, ಬೆಳಿಗ್ಗೆ 30 ನಿಮಿಷ ಮತ್ತು ಸಂಜೆ ಹೊತ್ತು 30 ನಿಮಿಷ. ಅದಾದ್ಮೇಲೆ ಬಂದು ನಮ್ಮ ಬೆಳಿಗ್ಗೆ ಉಪಹಾರ. ಬೆಳಿಗ್ಗೆ ಉಪಹಾರ ಹೇಗಿರ್ಬೇಕು ಅಂತಂದ್ರೆ ಅದರಲ್ಲಿ ನಮಗೆ ಬೇಳೆಕಾಳುಗಳು ಅಥವಾ ಒಂದೇ ತರದ ಆಹಾರ ಇರಬಾರ್ದು, ಸಮತೋಲನವಾಗಿರ್ಬೇಕು ಆಹಾರ. ಈಗ ಉದಾಹರಣೆಗೆ ನಾವು ದೋಸೆ ಮಾಡ್ಕೋತಿದೀವಿ ಅಂದ್ರೆ ಅದರಲ್ಲಿ ನಾವು ಸಿರಿಧಾನ್ಯಗಳ ದೋಸೆ ಮಾಡ್ಕೊಳ್ಳೋಣ. ಅದರಿಂದ ಏನಾಗುತ್ತೆ, ಎಲ್ಲಾ ಸಿರಿಧಾನ್ಯಗಳಲ್ಲಿ ನಾರಿನಂಶ ಹೆಚ್ಚಿಗೆ ಇರುತ್ತೆ ಮತ್ತು ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಹೆಚ್ಚಿಗೆ ಇರೋದ್ರಿಂದ ಅತಿ ಬೇಗನೆ ನಮಗೆ ಆರೋಗ್ಯಕರವಾಗಿನೂ ನಮ್ಮ ದೇಹ ಇಟ್ಕೋಬಹುದು, ಹಾಗೆ ಮತ್ತೆ ಫ್ಯಾಟ್ ಅನ್ನು ಸಹ. ಅಂದ್ರೆ ಮನೆಯಲ್ಲಿ ನೀವು ಅಕ್ಕಿ ಹಿಟ್ಟು ಮಾಡ್ಕೋತೀರಿ ಅಂದ್ರೆ ಅದಕ್ಕೆ ನೀವು ಸಿರಿಧಾನ್ಯಗಳನ್ನು ಹಾಕೊಳ್ಳಿ. ಸಿರಿಧಾನ್ಯದ ಯಾವ್ಯಾವ್ದು ಸೇರಿಸಬೇಕಾಗುತ್ತೆ? ಈಗ ಅಕ್ಕಿ ಹಿಟ್ಟು ನೀವು ಅರ್ಧ ಹಾಕಿದ್ರೆ ಅರ್ಧ ಭಾಗ ನವಣೆ, ಸಾಮೆ ಅಥವಾ ಬರಗು, ಈ ತರದ್ದು ಸಿರಿಧಾನ್ಯ. 9 ಸಿರಿಧಾನ್ಯಗಳಲ್ಲಿ ನೀವು ಯಾವ್ದಾದ್ರೂ, ಅದರಲ್ಲೂ ನವಣೆ ಸಾಮೆಯಲ್ಲಿ ಹೆಚ್ಚಿಗೆ ನಾರಿನಂಶ ಇರೋದ್ರಿಂದ ಪ್ರತಿನಿತ್ಯ ಅದನ್ನ ಬಳಸ್ಕೋಬೇಕು. ದೋಸೆ ಅಥವಾ ಏನಾದ್ರೂ ಈ ತರ ಉಪ್ಪಿಟ್ಟು ಅದನ್ನು ಸಿರಿಧಾನ್ಯದನ್ನೇ ನಾವು ಮಾಡ್ಕೋಬಹುದು. ಯಾಕೆ ಹೇಳ್ತೀನಿ ಅಂದ್ರೆ ಸಿರಿಧಾನ್ಯಗಳನ್ನ ನಾವು ಸೇವನೆ ಮಾಡೋದ್ರಿಂದ ಬೇಗ ಹಸುವಾಗಲ್ಲ. ಅದೇ ನಾವು ಅಕ್ಕಿದು ಅನ್ನದ್ದು ಪಾಲಿಶ್ ಮಾಡಿರೋ ಅಕ್ಕಿದು ನಾವು ಊಟ ಮಾಡಿದಾಗ ಅತಿ ಬೇಗನೆ ಹಸಿವಾಗುತ್ತೆ. ಈಗ ವೇಟ್ ಕಂಟ್ರೋಲ್ ಮಾಡ್ಕೋಬೇಕು, ತೂಕನ ನಾವು ಕಡಿಮೆ ಮಾಡ್ಕೋಬೇಕು ಅಂದಾಗ ನಾವು ನಾರಿನಂಶ ಹೆಚ್ಚಿಗೆ ಇರುವಂತಹ ಆಹಾರ ಸೇವನೆ ಮಾಡಬೇಕು. ಈಗ ಅದರಲ್ಲೂ ನಾನು ಇವಾಗ ಹೇಳ್ತಾ ಹೋದ್ರೆ, ಈಗ ನವಣೆ, ಸಾಮೆ, ಸಜ್ಜೆ, ರಾಗಿ ಇದರಲ್ಲೆಲ್ಲ 20 ಗ್ರಾಮ್ ಅಷ್ಟು ನಾರಿನಂಶ ಇರುತ್ತೆ. ಹಾಗೆ ಧಾನ್ಯಗಳು, ದ್ವಿದಳ ಧಾನ್ಯಗಳು, ತೊಗರೆ, ಅವರೆಕಾಳು, ಸೋಯಾ, ಕಡಲೆಕಾಳು ಮತ್ತೆ ಹೆಸರುಕಾಳು, ರಾಜ್ಮಾ, ಇದರಲ್ಲಿ ಪ್ರೋಟೀನ್ ಹೆಚ್ಚಿಗೆ ಇರುತ್ತೆ ಮತ್ತೆ ನಾರಿನಂಶನೂ ಸಹ 25 ಗ್ರಾಮ್ ಅಷ್ಟು ನಮ್ಮ ದೇಹಕ್ಕೆ ಸಿಗುತ್ತೆ. ಈ ರೀತಿಯಾದ ಆಹಾರನ ನಾವು ಬೆಳಿಗ್ಗೆ ಹೊತ್ತು ಸೇವನೆ ಮಾಡಬೇಕು. ಅದಾದ್ಮೇಲೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ನಡುವೆ ನಾವೇನ್ ಮಾಡಬೇಕು, ಯಾವ್ದಾದ್ರು ಎರಡು ತರದ ಹಣ್ಣು ಅಥವಾ ಯಾವ್ದಾದ್ರು ತರಕಾರಿ, ಸೌತೆಕಾಯಿ ಅಥವಾ ಕ್ಯಾರೆಟ್ ಆಯ್ತು ಅಥವಾ ಒಂದು ಆಪಲ್ ಆಯ್ತು, ಈ ತರ ತಿನ್ಬೇಕು. ಹಾಗೆ ಮಧ್ಯಾಹ್ನ ಹೊತ್ತು ಆಹಾರ ಬಂದಾಗ ತುಂಬಾ ಲೈಟ್ ಆಗಿರ್ಬೇಕು ಆಹಾರ. ಒಂದು ಮುದ್ದೆ ಅಥವಾ ಸ್ವಲ್ಪ ಅನ್ನ ಸಾಂಬಾರ್, ಅನ್ನದಲ್ಲೂ ಸಾಮೆ ಅಕ್ಕಿ ಅನ್ನ ಮತ್ತೆ ಬ್ರೌನ್ ರೈಸ್ ಅಂತ ಬರ್ತಿದೆ, ಕಂದು ಬಣ್ಣದ ಅಕ್ಕಿ ಮತ್ತೆ ಕೆಂಪು ಅಕ್ಕಿ ಬರುತ್ತೆ. ಅದನ್ನ ತಿನ್ನೋದ್ರಿಂದ ನಾವು 1 ಕಪ್ ಪಾಲಿಶ್ ಮಾಡಿರೋ ರೈಸ್ ತಿಂದ್ರೆ ಹೊಟ್ಟೆ ತುಂಬುತ್ತೆ, ಆದ್ರೆ ಇದು 1/2 ಕಪ್ ತಿಂದ್ರೆ ಸಾಕು ಹೊಟ್ಟೆ ತುಂಬುತ್ತೆ. ಅದರಿಂದ ಹಸಿವು ಕಡಿಮೆ ಆಗುತ್ತೆ, ನಮ್ಮ ಬಾಡಿಲಿ ಇರುವಂತಹ ವೇಟನ್ನು ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಸಹ ಕಡಿಮೆ ಆಗಕ್ಕೆ ಸಹಾಯ ಆಗುತ್ತೆ. ಅದರಲ್ಲಿರುವಂತಹ ಪೋಷಕಾಂಶಗಳು ನಿಮ್ಗೆ ಬಹುದಿನಗಳ ಕಾಲ ನಿಮ್ಮ ದೇಹದಲ್ಲಿ ಇರ್ತವೆ. ಮತ್ತೆ ಒಂದ್ ಮಂಡಿ ನೋವು, ಕೈ ನೋವು, ಕಾಲು ನೋವು ಮತ್ತೆ ಶುಗರ್ ಕಾಯಿಲೆ ಇದ್ರೆ ಇವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ, ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ನಾವು ಮಂಡಿ ನೋವು ಬರಲೇಬಾರದು ಅಂದ್ರೆ ಪ್ರಮುಖವಾಗಿ ಯಾವ್ಯಾವ ಆಹಾರ ಸೇವಿಸಬೇಕು ಇದನ್ನ ಹೇಳಿ ಡಾಕ್ಟರ್ ಸ್ವಾಮಿ ಅವರೇ. ಮಂಡಿ ನೋವು ಬರಬಾರ್ದು ಅಂದ್ರೆ ಮೇಜರ್ ಆಗಿ ಅವ್ರಿಗೆ ಒಂದು ಕ್ಯಾಲ್ಸಿಯಂ ಕೊರತೆ ಇದೆ ಅಂತ ಹೇಳ್ತೀವಿ ಸರ್. ಕ್ಯಾಲ್ಸಿಯಂ ಕೊರತೆ ಇದ್ದಾಗ ಮಂಡಿ ನೋವು ಪ್ರಾರಂಭ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ 40 ವರ್ಷದ ಮೇಲೆ ಅಂದ್ರೆ ಅವ್ರದ್ದು ಒಂದು ಋತುಚಕ್ರ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಟಾಪ್ ಆಗ್ತಾ ಹೋಗುತ್ತೆ. ಆ ಸ್ಟಾಪ್ ಆದಾಗ ಹಾರ್ಮೋನ್ಸ್ ಗಳು ರಿಲೀಸ್ ಆಗೋದು ಕಡಿಮೆ ಆಗುತ್ತೆ, ಅವಾಗ ಕ್ಯಾಲ್ಸಿಯಂ ಕೊರತೆ ಹೆಚ್ಚಿಗೆ ಆಗುತ್ತದೆ ಮಹಿಳೆಯರ ದೇಹದಲ್ಲಿ. ಹಾಗಾಗಿ ಪ್ರತಿನಿತ್ಯ 1 ಗ್ಲಾಸ್ ಹಾಲು ಕುಡಿಬೇಕು ಅವರು. ಸಂಜೆ ಮಲಗೋ ಟೈಮಲ್ಲಿ ಕುಡಿದ್ರೆ ಒಳ್ಳೆಯದು, ಯಾಕಂದ್ರೆ ಅದರಲ್ಲಿ ಮೆಲಟೋನಿನ್ ಕಂಟೆಂಟ್ ಇರೋದ್ರೆ ನಿದ್ದೆನೂ ಸಹ ಚೆನ್ನಾಗುತ್ತೆ, ಕ್ಯಾಲ್ಸಿಯಂ ಸಹ ಚೆನ್ನಾಗಿ ಸಿಗುತ್ತೆ. ಹಾಗೆ ರಾಗಿ ಅಂಬ್ಲಿ ಅಥವಾ ರಾಗಿ ಮಾಲ್ಟು ಮತ್ತೆ ಎಲ್ಲಾ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿರುವಂತಹ ಮಾಲ್ಟ್ ಕುಡಿಯೋದ್ರಿಂದ ಮಂಡಿ ನೋವು ಕಮ್ಮಿ ಆಗುತ್ತೆ. ಮತ್ತೆ ಕಾಳುಗಳು, ಮೊಳಕೆ ಕಟ್ಟಿರೋ ಕಾಳುಗಳನ್ನ ತಿನ್ನೋದ್ರಿಂದ ಸಹ, ಹಸಿ ಕಾಳು ತಿನ್ಬೇಕಂತೀರಿ, ಮೊಳಕೆ ಕಾಳುಗಳನ್ನ ನೆನ್ಸಿಡ್ಬೇಕು, ಒಂದು ರಾತ್ರಿ ಎಲ್ಲ ನೆನ್ಸಿಟ್ಟು ಮತ್ತೆ ನೆಕ್ಸ್ಟ್ ಡೇ ಅದನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿಡಬೇಕು. ಅದು ಒಂದು ದಿನ ಕಟ್ಟಿ ಇಟ್ಟಿದ್ಮೇಲೆ ಮಾರನೇ ದಿನ ಏನಾಗುತ್ತೆ, 3ನೇ ದಿನ ಮೊಳಕೆಗಳು ಬಂದಿರ್ತವೆ, ಆ ಮೊಳಕೆ ಹೊಡೆದಿರೋ ಕಾಳನ್ನ ತಿನ್ಬೇಕು. ಎಷ್ಟು ತಿನ್ಬೇಕು? ಒಂದು ಬಟ್ಟಲದಷ್ಟು ತಿನ್ಬೇಕು. ಅಂದ್ರೆ ಒಂದು 50 ಗ್ರಾಮ್ ತಿನ್ಬೇಕು. 50 ಗ್ರಾಮ್ ಇಂದ 60 ಗ್ರಾಮ್ ತಿಂದ್ರು ಒಳ್ಳೇದೇ, ಒಂದು ಬೊಗಸೆ. ಇವೆಲ್ಲ ಪ್ರತಿನಿತ್ಯ ತಿನ್ನೋದ್ರಿಂದ ಮಾತ್ರ ಅವ್ರದೊಂದು ಏನೋ ಒಂದು ಸಮಸ್ಯೆ, ಪ್ರತಿನಿತ್ಯನು ತಿನ್ಬೇಕು ಸರ್. ವಾರದಲ್ಲಿ ಒಂದು 2-3 ದಿನ ತಿಂದ್ರೆ ಸಾಕಾಗಲ್ಲ? ಸಾಕಾಗಲ್ಲ ಸರ್, ಯಾಕಂದ್ರೆ ಈಗ ನಾವು 40 ವರ್ಷ ಗಂಟ್ಲೆ ಒಂದು 10-15 ವರ್ಷದಿಂದ ನಾವೇನು ದೇಹಕ್ಕೆ ನಾವು ಆರೋಗ್ಯಕರದ ಆಹಾರ ಕೊಟ್ಟಿರೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ತಿನ್ನೋದ್ರಿಂದ ಮಾತ್ರ ಅತಿ ಬೇಗನೆ ಸುಧಾರಣೆ ಆಗಕ್ಕೆ ಸಾಧ್ಯ ಆಗುತ್ತೆ. ಇದು ಬೊಜ್ಜು ಬರ್ದಿದ್ದಂಗೆ ನಾವು ಅಥವಾ ಬೊಜ್ಜು ಬಂದವರು ಈಗ ನೀವು ಅಗದಿ ಜಾಗರೂಕವಾದ ಒಂದು ಕ್ರಮ ಅಂದ್ರೆ ತಾವು ಮೊಳಕೆ ಬರಿಸಿದ ಕಾಳುಗಳನ್ನ ಶುರು ಮಾಡಲಿ ಮತ್ತೆ ಸಿರಿಧಾನ್ಯಗಳನ್ನ ಬಳಸಿ. ಹಾಗೆ ಹಣ್ಣು, ಸೊಪ್ಪು, ತರಕಾರಿ, ಪ್ರತಿನಿತ್ಯ ಸೊಪ್ಪು ಯಾವ್ದಾದ್ರು ಒಂದು ರಾತ್ರಿ ಹೊತ್ತಾಯ್ತು ಬೆಳಗ್ಗೆ ಹೊತ್ತಾಯ್ತು ಸೊಪ್ಪುಗಳನ್ನ ಬಳಸಬೇಕು. ಮನೇಲಿ ಇಟ್ಕೊಂಡಿರ್ಬೇಕು. ಸೊಪ್ಪು ಪಲ್ಯ ಆಯ್ತು ಅಥವಾ ಹಸಿ ಸೊಪ್ಪನ್ನ ಆಯ್ತು ತಿನ್ಬಹುದು. ಪಾಲಕ್, ಮೆಂತೆ ಸೊಪ್ಪು ಯಾವ್ದೇ ಇರ್ಲಿ, ತೆಂಟಿನ ಸೊಪ್ಪು, ಇವೆಲ್ಲಾನು ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ನುಗ್ಗೆ ಸೊಪ್ಪು, ಮೇಜರ್ ಆಗಿ ನುಗ್ಗೆ ಸೊಪ್ಪಲ್ಲಿ ನಮ್ಗೆ ಎಲ್ಲಾ ಜೀವ ಜೀವಸತ್ವಗಳು ಸಿಗೋದ್ರಿಂದ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳಿ. ನುಗ್ಗೆಕಾಯಿಗಿಂತ ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚಿನ ಪೋಷಕಾಂಶಗಳಿರ್ತವೆ. ಇಷ್ಟು ಮಾಡ್ಕೊಳ್ಳಿ. ಅದಾದ್ಮೇಲೆ ಸಂಜೆ ಹೊತ್ತು ಬಂದಾಗ ಟೀ ಕಾಫಿ ಬದಲಿಗೆ ಯಾವ್ದಾದ್ರು ಒಂದು ಹಣ್ಣು ಅಥವಾ ಒಂದು ತರಕಾರಿ ಅಥವಾ ಒಂದು ನಾಲ್ಕು ಡ್ರೈ ಫ್ರೂಟ್ಸ್, ಬಾದಾಮಿ, ಗೋಡಂಬಿ, ಪಿಸ್ತಾ ಈ ತರ ತಿನ್ಕೋಬಹುದು. ಹಾಗೆ ಊಟದ ಸಮಯ ಬಂದು 7 ಗಂಟೆಯಿಂದ 8 ಗಂಟೆ ಒಳಗಡೆನೆ ಮಾಡಬೇಕು. ಅಂದ್ರೆ ಅನಾನುಕೂಲ ಇರ್ತದಲ್ಲ, ಈಗ ನಗರ ಪ್ರದೇಶದಲ್ಲಿ ಮಹಿಳೆಯರು ಕೆಲಸಕ್ಕೆ ಹೋಗಿರ್ತಾರೆ, ಮನೆಗೆ ಬರೋದೇ 8:30-9 ಆಗ್ಬಿಟ್ಟಿರ್ತೆ, ಮತ್ತೆ ಊಟ ಮತ್ತೆ ಲೇಟ್ ಆಗುತ್ತಲ್ಲ, ಮತ್ತೆ ಅಂತವ್ರಿ ಮತ್ತೆ ಹೆಂಗೆ ಇದ್ದಿದ್ದ ಸಮಯದಲ್ಲಿ ಸುಧಾರಿಸ್ಕೋಬೇಕಲ್ಲ. ಹಾಗೇನಾದ್ರೂ ಇದು ಅಂದ್ರೆ ಅಟ್ ಲೀಸ್ಟ್ ಅವರು ಟೈಮ್ ಕೊಡ್ಬೇಕು ಸರ್, ಅವ್ರ ಸಮಯ ಕೊಟ್ಕೊಂಡು ಬಾಕ್ಸ್ ತಗೊಂಡೋಗೋದು, ಏನಾದ್ರೂ ಒಂದು ಬೇರೆ ಏನಾದ್ರೂ ಮಾಡ್ಕೊಂಡು ಅವರು ತಗೊಂಡು ಹೋದ್ರೆ ಅಲ್ಲೇನೆ ಸೇವನೆ ಮಾಡ್ಕೋಬಹುದು. ಈಗ ಯಾಕೆ ಹೇಳ್ತೀನಿ ಅಂದ್ರೆ, ಈಗ 9 ಗಂಟೆಗೆ ಊಟ ಮಾಡಿ 10 ಗಂಟೆಗೆ ಮಲ್ಕೊಂಡ್ರೆ ಬರೀ 1 ಅವರ್ ಗ್ಯಾಪ್ ಇರುತ್ತೆ. ಆ 1 ಅವರ್ ಗ್ಯಾಪ್ ಅಲ್ಲಿ ಊಟ ಮಾಡಿರುವಂತದ್ದು ಡೈಜೆಷನ್ ಸರಿಯಾಗಿ ಆಗೋದಿಲ್ಲ. ನಾವು ಊಟಕ್ಕೂ ಮತ್ತು ಮಲಗುವ ನಡುವೆ 3 ಅವರ್ ಅಷ್ಟು ಸಮಯ ಇರಬೇಕು. ನೀವು ಅಷ್ಟು ಸಮಯ ಅವ್ರಿಗೆ ಯಾರಿಗೂ ಸಿಗದೇ ಇಲ್ಲ ಇವತ್ತು. ಹೌದು, ತೀರಾ ಒತ್ತಡದ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಈಗ ನೀವು 8 ಗಂಟೆಗೆ ಊಟ ಮುಗಿಸಿದ್ರೆ 11 ಗಂಟೆ ಮಲ್ಕೋಬೇಕು ಅಂತೀರಿ, ಮೂರ್ ತಾಸು ಬೇಕಲ್ಲ ಮತ್ತೆ. ಹೌದು ಸರ್, 9 ಊಟ ಮಾಡಿದ್ರೆ ಮತ್ತೆ 3 ತಾಸು ಬೇಕಂದ್ರೆ 12 ಮಲ್ಕೋಬೇಕಾಗುತ್ತೆ. ಸಮಸ್ಯೆ ಆಗುತ್ತೆ, ಇದೇ ಸಮಸ್ಯೆನೆ ಇವತ್ತು ಬೊಜ್ಜಿಗೆ ಕಾರಣ. ಹೌದು ಸರ್, ಹಾಗೆ ಯಾಕಂದ್ರೆ ಅವರು ತಾವು ಮಲಗುವ ಮತ್ತೆ ನಿದ್ರೆ ಹೋಗುವ ಸಮಯವನ್ನ ನಿಗದಿಪಡಿಸ್ಕೊಳಕ್ ಆಗ್ತಾ ಇಲ್ಲ. ಒತ್ತಡದ ಬದುಕು ಮತ್ತೆ ಪ್ರಯಾಣ, ಅದೇ ಊಟದ ಸಮಯ ಎಲ್ಲ ಬದಲಾವಣೆ ಆಗ್ತಾ ಇದೆ. ಹೌದು ಸರ್, ಈಗ ರಾತ್ರಿ ಹೊತ್ತಿನ ಊಟದಲ್ಲಿ ನಾವು ಪ್ರೋಟೀನ್ ಅಂಶ ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ. ಈಗ ಪನ್ನೀರ್ ಆಗಿರ್ಬೋದು, ಮಶ್ರೂಮ್, ಅಥವಾ ಈಗ ನಾನ್ ವೆಜ್ ತಿಂತಾರೆ ಅಂದ್ರೆ ಈಗ ಚಿಕನ್ ತಿಂತಾರೆ ಅಂದ್ರೆ ಚಿಕನ್ ಸ್ಕಿನ್ಲೆಸ್ ತಿನ್ಬೇಕು. ಈ ರೀತಿಯಾದ ಆಹಾರ ರಾತ್ರಿ ಹೊತ್ತು ನಾವು ಪ್ರೋಟೀನ್ ಅಂಶ ಹೆಚ್ಚಿಗೆ ತಿನ್ನೋದ್ರಿಂದ ಬೇಳೆಕಾಳುಗಳ ಪಲ್ಲೆ ಈ ತರದ್ದು ರಾತ್ರಿ ಹೊತ್ತು ಜಾಸ್ತಿ ನಾವು ಅನ್ನ ಆಗ್ಲಿ ಈ ತರ ಕ್ಯಾಲೋರೀಸ್ ಕೊಡುವಂತ ಆಹಾರ ತಿನ್ಬಾರ್ದು. ಇದ್ರ ಪ್ರೋಟೀನ್ ಯುಕ್ತ ಆಹಾರನ ರಾತ್ರಿ ಹೊತ್ತು ತಿನ್ಬೇಕು. ಹಾಗೇನೆ ಮಲಗುವ ಮುಂಚೆ 1 ಗ್ಲಾಸ್ ಹಾಲು. ಇದಿಷ್ಟು ಆಹಾರ ಪದ್ಧತಿ ಜೊತೆಗೆ ಪ್ರತಿನಿತ್ಯ 1 ಬೆಳಗ್ಗೆ 30 ನಿಮಿಷ ಮತ್ತು ರಾತ್ರಿ 30 ನಿಮಿಷ ವಾಕಿಂಗ್ ಅಥವಾ ಅವ್ರ ದೇಹಕ್ಕೆ ಆದ್ರೆ ಜಾಗಿಂಗ್. ಈಗ ಡಾಕ್ಟರ್ ಸೌಮ್ಯ ಅವರೇ, ಈಗ ನಮ್ಮ ಸಹೋದರಿಯರು ಅಥವಾ ಎಲ್ಲಾ ಜನರು ಕೂಡ ಇವತ್ತು ಈಗೇನು ಊಟ ಸೇವಿಸಿದ ಮೇಲೆ ಆಗ್ಲಿ ಅಥವಾ ಮನೆಗೆ ಬಂದ ಮೇಲೆ ಆಗ್ಲಿ ಮತ್ತೆ ಅವರಿಗೆ ಹೊರಗಡೆ ಹೋಗ್ಲಿಕ್ಕೆ ಸಮಯ ಇರೋದಿಲ್ಲ. ಈಗ ಏನು ತಾವು ಹೇಳಿದ್ರಲ್ಲ, ಈಗ ಇಂತಿಷ್ಟು ನಡಿಗೆ ಮಾಡಬೇಕು, 1 ಕಿಲೋಮೀಟರ್, 1/2 ಕಿಲೋಮೀಟರ್, 2 ಕಿಲೋಮೀಟರ್, ಇದು ಆಗ್ಲೇ ಮಾಡಿರ್ತಾರೆ, ದಿನನಿತ್ಯದಲ್ಲಿ ಮಾಡಿರ್ತಾರೆ. ಅಂತವರು ಕೂಡ ಮತ್ತೆ ತಮ್ದು ಊಟ ಸೇವನೆ ಆದ್ಮೇಲೆ ಅಥವಾ ಏನು ಬೆಳಗ್ಗಿನ ಆಹಾರ ಉಪಹಾರ ಸೇವನೆ ಆದ್ಮೇಲೆ ಮಾಡ್ಬೇಕಾ? ಮಾಡ್ಬೇಕು ಸರ್, ಖಂಡಿತವಾಗ್ಲೇ. ಯಾಕಂದ್ರೆ ನಾವು ವಾಕಿಂಗ್ ಅಂತಾನೆ ಸಪರೇಟ್ ಟೈಮ್ ಕೊಟ್ಟು ಮಾಡ್ಬೇಕು ಸರ್. ಬೆಳಿಗ್ಗೆ ಅಟ್ ಲೀಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ 1:00 ಎದ್ದೇಳ್ತೀವಿ ಅಂದ್ರೆ 6-6:30 ವಾಕಿಂಗ್ ಮಾಡ್ಬೋದಲ್ಲ ಸರ್. ಎರಡೂ ಟೈಮ್ ಆಗ್ಲಿಲ್ಲ ಅಂದ್ರೆ 1 ಹೊತ್ತು ಮಾಡ್ಬೋದು ನಾವು. ಅಲ್ಲ, ಈಗ ಕೆಲವರು ಬಹಳ ಜನ ಈಗ ಬೆಳಿಗ್ಗೆ ಉಪಹಾರ ಸೇವನೆ ಆದ್ಮೇಲೆ ಹೊರಗಡೆ ಹೋಗೋದಿಲ್ಲ, ಮನೆಯಲ್ಲೇ ಇರ್ತಾರೆ. ಆದ್ರೆ ಸೇವನೆ ಆದ್ಮೇಲೆ ನಡ್ಕೊಂಡು ಹೋಗ್ತಾರೆ, ನಡ್ಕೊಂಡು ಹೋಗಿ ಏನೋ ಯಾವ್ದೋ ಒಂದು ಊರಿಗೆ ಹೋಗೋದು, ಇನ್ನೊಂದು ಬಸ್ ಹಿಡಿಲಿಕ್ಕೋ ಅಥವಾ ಇನ್ನು ಟ್ರೈನ್ ಹಿಡಿಲಿಕ್ಕೋ ನಡ್ಕೊಂಡು ಹೋಗ್ತಾರೆ 1 ಕಿಲೋಮೀಟರ್, 2 ಕಿಲೋಮೀಟರ್. ಅದು ಒಂದು ವಾಕಿಂಗ್ ಅಲ್ಲೇನು? ಅದು ಒಂದು ವಾಕಿಂಗ್ ಖಂಡಿತವಾಗ್ಲೂ ಆಗುತ್ತೆ ಸರ್. ಅದ್ರ ಜೊತೆಗೆ ನಾನು ಹೇಳೋದು ಅಂದ್ರೆ ನಾವು ಏನೋ ಒಂದು ಕೆಲ್ಸಕ್ಕೋಸ್ಕರ ನಾವು ವಾಕಿಂಗ್ ಮಾಡ್ತಿರ್ತೀವಿ, ನಮ್ಮ ದೇಹಕ್ಕೆ ನಾವು ಕಾನ್ಸಂಟ್ರೇಷನ್ ಮಾಡ್ತಿರಲ್ಲ, ಅದೇ ವಾಕಿಂಗ್ ಅಥವಾ ಜಾಗಿಂಗ್ ಅಂತ ಅದಕ್ಕೆ ಸಮಯ ಕೊಟ್ಟು ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದ ಬದಲಾವಣೆ ಅಂದ್ರೆ ನಾವು ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ, ವಾಕಿಂಗೆ ಮಾಡ್ತಿದೀವಿ, ನಾವು ಇದೇ ಕೆಲಸಕ್ಕೆ ಮಾಡ್ತಿದೀವಿ ಅಂತ ಬದಲಾವಣೆಯನ್ನ ಕಾಣಬಹುದು ಅಂತ ಹೇಳ್ತೇನೆ ಸರ್. ಓಹೋ, ಅಂದ್ರೆ ಈಗ ಕೆಲಸಕ್ಕೆ ಹೋಗುವಂತ ಒಂದು ನಡಿಗೆನೆ ಬೇರೆ ಬೇರೆ ಇರುತ್ತೆ. ತಾವು ಕೇವಲ ಆಹಾರ ಸೇವನೆ ಮಾಡಿದ್ಮೇಲೆ ತಮ್ಮ ದೇಹಕ್ಕೂ ದೇಹದ ಆರೋಗ್ಯಕ್ಕೋಸ್ಕರ ಮಾಡ್ತಿರಲ್ಲ, ಆ ನಡಿಗೆನೆ ಬೇರೆ. ಅದರಲ್ಲೂ ಕೂಡ ಮಹತ್ವವಿದೆ. ಇವತ್ತು ಈ ಒಂದು ಬೊಜ್ಜು ನಿವಾರಣೆ ಕೊಳ್ಬೇಕಂದ್ರೆ ಕೆಲವೊಂದು ಆಹಾರ ಕೂಡ ನಾವು ಸೇವಿಸಬಾರದು ಅಂತ ಹೇಳ್ತಾ ಇದ್ದೀರಿ. ಯಾವ್ಯಾವ ಒಂದು ಚಟುವಟಿಕೆಗಳಾಗ್ಲಿ ಅಥವಾ ಆಹಾರವನ್ನ ನಾವು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಲೇಬಾರದು ಎಂತವ್ರು, ಅಂದ್ರೆ ಈಗ 40 ಬೊಜ್ಜು ನಮ್ಗೆ ಆಕ್ರಮಿಸ್ಕೊಳ್ತಾ ಇದೆ ಅಂತಿದ್ದವರು ಸರ್ವತಾ ನಮ್ಗೆ ಬೇಡ ಬೇಡ ಅದ ಸ್ವೀಕಾರ ಮಾಡದಿದ್ದಂತ ಅಂಶಗಳು ಯಾವುದು? ಮೊದಲೇದಾಗಿ ಸಕ್ಕರೆ ಯುಕ್ತ ಆಹಾರ, ಉಪ್ಪು ಹೆಚ್ಚಿನ ಯುಕ್ತ ಆಹಾರ ಮತ್ತು ಎಣ್ಣೆ ಯುಕ್ತ ಆಹಾರ, ಈ 3 ಇರುವಂತಹ ಯುಕ್ತ ಆಹಾರನ ನಾವು ತ್ಯಜಿಸ್ಬೇಕು, ಜಾಸ್ತಿ ಸೇವನೆ ಮಾಡಬಾರದು ಸರ್. ಅದ್ರ ಜೊತೆಗೆ ಅಂದ್ರೆ ಜಾಸ್ತಿ ಸೇವನೆ ಅಂದ್ರೆ ಈಗ ಡೀ ಕುಡಿಬೇಕಾದ್ರೆ ಅಥವಾ ಕಾಫಿ ಕುಡಿಬೇಕಾದ್ರೆ ಸ್ವಲ್ಪ ಶುಗರ್ ಹಾಕೊಂಡು ಕುಡಿಬೇಕಾಗುತ್ತೆ, ಅದು ನಡೀತದ? ಅದೇ ಸರ್, ಸಕ್ಕರೆನೆ ನಮಗೆ ಜಾಸ್ತಿ ಏನೇ ಬೊಜ್ಜುತನ ಬರ್ಲಿ ಏನೇ ರೋಗಗಳು ಬರ್ಲಿ ಹೆಚ್ಚಿಗೆ ಜಾಸ್ತಿ ಸಕ್ಕರೆಯಿಂದನೇ ಇವೆಲ್ಲ ಎಫೆಕ್ಟ್ ಆಗೋದು, ಸಕ್ಕರೆ ಎಣ್ಣೆ ಮತ್ತು ಉಪ್ಪಿನಿಂದ. ಅಂದ್ರೆ ಈಗ ಸಕ್ಕರೆ ಬದಲಿಗೆ ಬೆಲ್ಲ ಉಪಯೋಗಿಸ್ಕೋ, ಬೆಲ್ಲ ಬಳಸ್ಕೋಬಹುದು ಸರ್. ಸಕ್ಕರೆ ಬದಲು ಬೆಲ್ಲ ಬಳಸ್ಕೊಂಡು ನಾವು ಪ್ರತಿನಿತ್ಯ ಟೀ ಕಾಫಿ ಮಾಡ್ಕೋಬಹುದು. ಅದ್ರ ಜೊತೆಗೆ ಇವಾಗ ಆಚೆ ಇರೋ ಪ್ರಾಡಕ್ಟ್ ಈಗ ಜಾಮು, ಜೆಲ್ಲಿ, ಕ್ಯಾಂಡಿ ಇದ್ರಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಎಲ್ಲ ಹೆಚ್ಚಿಗೆ ಹಾಕಿರ್ತಾರೆ. ಸೊ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಮತ್ತೆ ಮೇಜರ್ ಆಗಿ ಬೇಕರಿ ತಿನಿಸುಗಳು, ಅದರಲ್ಲಿ ಏನು ಮೈದಾ ಹೆಚ್ಚಿಗೆ ಇರುತ್ತೆ ಮತ್ತೆ ಫ್ಯಾಟ್ ಹೆಚ್ಚಿಗೆ ಇರುತ್ತೆ, ಎಲ್ಲಾ ತರದ ಬಿಸ್ಕಿಟು, ಕೇಕ್, ಬ್ರೆಡ್, ಇವನ್ ಬ್ರೆಡ್ನು ಸಹ ಇದರಲ್ಲೆಲ್ಲ ಮೈದಾ ಹೆಚ್ಚಿಗೆ ಇರೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ತರದ ಒಂದು ಒಳ್ಳೆ ಪೋಷಕಾಂಶಗಳು ಸಿಗೋದಿಲ್ಲ. ಹಾಗಾಗಿ ಬೇಕರಿ ತಿನಿಸುಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಹಾಗೆ ಕರೆದಿರುವಂತಹ ತಿಂಡಿಗಳು, ಆಚೆ ಇರುವಂತಹ ಬಜ್ಜಿ ಬೋಂಡ ಕರೆದಿರುವಂತಹ ಐಟಮ್ಸ್ಗಳು, ಮತ್ತೆ ಪಾನಿಪುರಿ, ಗೋಬಿ ಮಂಚೂರಿ, ಇವೆಲ್ಲ ಏನು ನಮ್ಮ ಆರೋಗ್ಯಕ್ಕೆ ಒಂದು ಹಾನಿಕರ ಅಂತಾನೆ ಹೇಳ್ಬೋದು. ಇವನ್ನೆಲ್ಲವನ್ನೂ ಅವಾಯ್ಡ್ ಮಾಡಬೇಕು. ಅದ್ರ ಜೊತೆಗೆ ಕೋಕೋ ಕೋಲಾ, ಪೆಪ್ಸಿ, ಏನಾದರೂ ಮದ್ಯಪಾನ ಯಾರಾದರೂ ಇದ್ರೆ ಆ ತರದನ್ನು ಸಹ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಸರ್. ಇವೆಲ್ಲವೂ ಬಂದು ನಾವು ಕಂಪ್ಲೀಟ್ ಆಗಿ ತ್ಯಜಿಸಬೇಕು ಅನ್ನುವಂತಹ ಆಹಾರ ಕ್ರಮಗಳು. ಅಂದ್ರೆ ಡಾಕ್ಟರ್ ಸೌಮ್ಯ ಅವರು ಅನೇಕ ರೀತಿಯ ಸಲಹೆಗಳನ್ನ ನಮ್ಮ ಸಹೋದರಿಯರಿಗೆ, ನಮ್ಮ ತಾಯಂದಿರಿಗೆ ಕೊಟ್ರಿ. ನಾರಿನ ಅಂಶ ಉಳ್ಳಂತ ಆಹಾರವನ್ನ ಸೇವನೆ ಮಾಡಬೇಕು. ಏಕದಳ ಧಾನ್ಯ ಇರಬಹುದು, ಸಿರಿಧಾನ್ಯ ಇರಬಹುದು, ದ್ವಿದಳ ಧಾನ್ಯ ಇರಬಹುದು, ಮತ್ತೆ ಸೊಪ್ಪು, ಹಣ್ಣು, ಇವೆಲ್ಲದ್ರ ಕಡೆ ಜಾಸ್ತಿ ಗಮನ ವಹಿಸ್ರಿ ಅಂತ ಹೇಳ್ತೀರಿ. ಈಗ ಕೆಲವು ಮಹಿಳೆಯರು ಮತ್ತೆ ಕೆಲವು ಮನೆಯಲ್ಲಿ ಅಥವಾ ಡಾಕ್ಟರ್ ಸಲಹೆ ಮೇರೆಗೆ ಈಗ ಒಣ ಹಣ್ಣುಗಳನ್ನ ಅಥವಾ ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡ್ರಿ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ನಮ್ಮ ಮಹಿಳೆಯರ ಆರೋಗ್ಯವನ್ನು ಸುಧಾರಿಸಬಹುದು? ಬಹುಬೇಗ ಸುಧಾರಣೆ ಆಗುವಂತ ಆಹಾರಗಳ ಬಗ್ಗೆ ಸಲಹೆ ಕೊಡಿ. ಹೇಳ್ದಂಗೆ ಸರ್, ಡ್ರೈ ಫ್ರೂಟ್ಸ್ ದೇಹಕ್ಕೆ ಒಳ್ಳೇದೇನೆ, ಆದ್ರೆ ನಾವು ಅದನ್ನ ಮಿತವಾಗಿ ತಗೋಬೇಕು. ಯಾವುದೇ ಒಂದು ಆಹಾರ ಆದ್ರೂ ಮಿತವಾಗಿ ತಗೋಬೇಕು. ಡ್ರೈ ಫ್ರೂಟ್ಸ್ ಅಲ್ಲೂ ಬಾದಾಮಿ, ಗೋಡಂಬಿ, ಪಿಸ್ತಾ, ಅಂಜೂರ ಇವೆಲ್ಲವೂ ಸಹ ದೇಹಕ್ಕೆ ಒಳ್ಳೆ ಆಗಿರೋದ್ರಿಂದ ಇವೆಲ್ಲವನ್ನು ತಗೊಳ್ಳೋದು ಒಳ್ಳೆಯದೇನೆ. ಇದ್ರ ಜೊತೆಗೆ ನಾನು ಹೇಳ್ದಂಗೆ ಯಾವ್ಯಾವ ಆಹಾರಗಳು ಅಂತಂದ್ರೆ, ಮೊದಲನೇದಾಗಿ ಸಿರಿಧಾನ್ಯಗಳು. ಸಿರಿಧಾನ್ಯಗಳಲ್ಲಿ ಈಗ 9 ಸಿರಿಧಾನ್ಯಗಳು ಬರ್ತವೆ, ರಾಗಿ, ಜೋಳ, ನವಣೆ, ಸಾಮೆ, ಬರ್ಗು, ಕೊರ್ಲೆ, ಇವೆಲ್ಲ ಸಿರಿಧಾನ್ಯಗಳನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ, ಈಗ ದೋಸೆ ಮಾಡ್ತೀವಿ ಅಂದ್ರೆ ಅದರಲ್ಲೂ ಮಿಕ್ಸ್ ಮಾಡ್ಕೋಬಹುದು, ಹಾಗೇನೆ ಅನ್ನ ಪ್ರತಿನಿತ್ಯ ಅನ್ನ ಮಾಡ್ತೀವಿ ನಾವು, ಅನ್ನ ಪಾಲಿಶ್ಡ್ ರೈಸ್ ಅನ್ನ ಬಿಟ್ಟು ನಾವು ಈ ಏನು ಇದು ಸಿರಿಧಾನ್ಯಗಳ ಅನ್ನಗಳನ್ನ ಮಾಡಿಕೊಂಡು ನಾವು ರೂಢಿ ಮಾಡ್ಕೋಬಹುದು. ಹಾಗೇನೆ ಈಗ ನಾವು ಜೋಳದ ಮುದ್ದೆನೂ ಸಹ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ಸಿರಿಧಾನ್ಯಗಳನ್ನ ಬಳಸ್ಕೋ, ನಿಮ್ಮ ದೇಹವನ್ನ ಬಹು ದಿನಗಳವರೆಗೆ ನಿಮ್ಮನ್ನ ಹತೋಟಿಯಲ್ಲಿ. ಹೌದು ಸರ್, ಸಿರಿಧಾನ್ಯಗಳು ಮತ್ತೆ ಇದು ಏನು ಒಂದು ವಾರ ಮಾಡಿ ಮುಂದಿನ ವಾರ ನಮಗೆ ಬೇಜಾರಾಯ್ತು ಅಂತ ಬಿಡುವಂತದ್ದಲ್ಲ, ಪ್ರತಿನಿತ್ಯನು ನಾವು ಅದನ್ನ ಸೇವನೆ ಮಾಡಬೇಕು. ಒಂದು ಕಡಿಮೆ ಪ್ರಮಾಣದಲ್ಲೇ ಸೇವನೆ ಮಾಡಿ, ಕಡಿಮೆ ಪ್ರಮಾಣ ಶುರು ಮಾಡ್ರಿ, ಶುರು ಮಾಡ್ಬೇಕು ಸರ್. ಹೌದು, ಯಾಕಂದ್ರೆ ನಾವು ಇದನ್ನ ಸ್ವಲ್ಪ ತಿಂದ್ರೆ ಸಾಕು, ಬೇಗ ಹೊಟ್ಟೆ ತುಂಬೋದ್ರಿಂದ ನಮಗೆ ಅದರಲ್ಲಿ ಎಲ್ಲಾ ತರದ ಪೋಷಕಾಂಶ ಸಿಗೋದ್ರಿಂದ ಒಂದ್ ಹೊತ್ತಾದ್ರೂ ಪ್ರಾರಂಭ ಮಾಡಿ ಅದು ಕ್ರಮೇಣವಾಗಿ ನಿಮಗೇನೆ ಸಹ ಇಷ್ಟ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸರ್. ಅದ್ರ ಜೊತೆಗೆ ನಾವು ಸಂಸ್ಕರಿಸಿದ ಆಹಾರಗಳನ್ನ ಸೇವನೆ ಮಾಡಬಾರದು. ಮತ್ತೆ ನಾವು ಹಣ್ಣುಗಳನ್ನ ಫುಲ್ ಹಣ್ಣೆ ತಿನ್ನಕ್ಕೆ ರೂಢಿ ಮಾಡ್ಕೊಳ್ಳಿ. ಅದ್ರ ಜ್ಯೂಸ್ ಕುಡಿಯೋದ್ರಿಂದ ಏನಾಗುತ್ತೆ, ಅದರಲ್ಲಿ ಸಕ್ಕರೆ ಅಂಶ ಹೆಚ್ಚಿಗೆ ಆಗುತ್ತೆ ಜ್ಯೂಸ್ ಮಾಡಿದಾಗ. ಅದಕ್ಕೋಸ್ಕರ ಜ್ಯೂಸ್ ಬಿಟ್ಟು ಹಣ್ಣೆನೆ ಯಾವುದೇ ಹಣ್ಣು ಇರಬಹುದು, ಪೂರ ಹಣ್ಣನೆ ತಿನ್ನೋದನ್ನ ನೀವು ಮನೆಯಲ್ಲಿ ರೂಢಿ ಮಾಡ್ಕೊಳ್ಳಿ. ಹಾಗೆ ಎಣ್ಣೆ ಪದಾರ್ಥಗಳನ್ನೆಲ್ಲಾನು ಕಡಿಮೆ ಮಾಡಿ, ಕರಿದ ಐಟಮ್ಸ್ ಗಳನ್ನೆಲ್ಲಾನು ಕಡಿಮೆ ಮಾಡಿ, ಮತ್ತು ಪ್ರತಿನಿತ್ಯ ಒಡೆದಿರೋ ಕಾಳು ತಿನ್ನಿ, ಡ್ರೈ ಫ್ರೂಟ್ಸ್ ತಿನ್ನಿ, ಹೀಗೇನೆ ಮತ್ತೆ ಆಚೆ ಬೇಕರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಫ್ರೈಡ್ ಐಟಮ್ಸ್ ಇವನ್ನೆಲ್ಲವನ್ನು ಸಹ ನೀವು ಅವಾಯ್ಡ್ ಮಾಡಿ ಪ್ರತಿನಿತ್ಯ ನಿಮ್ಮ ದೇಹಕ್ಕೆ ಚಟುವಟಿಕೆ ಆಕ್ಟಿವ್ ಆಗಿದ್ದು, ಇದ್ರ ಜೊತೆಗೆ ಸ್ವಲ್ಪ ಟೈಮ್ ಸಿಕ್ಕಾಗಿಲ್ಲ ಯೋಗ ಧ್ಯಾನ ಮಾಡೋದ್ರಿಂದ ನಾವು ಈ ಯಾವುದೇ ಒಂದು ಸಮಸ್ಯೆ, ಬೊಜ್ಜುತನ ಆಗಿರ್ಬೋದು, ಶುಗರ್ ಕಾಯಿಲೆ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ಮತ್ತೆ ಮಲಬದ್ಧತೆ ಇರ್ಬೋದು, ಎಲ್ಲ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡಬಹುದು ಸರ್. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಬೊಜ್ಜು ನಿವಾರಣೆ ತುಂಬಾ ಮಹತ್ವವಾದ ಒಂದು ವಿಷಯ. ನಮ್ಮ ಗ್ರಾಮೀಣ ಜನರು, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರು ತುಂಬಾ ಕಾಳಜಿ ವಹಿಸಬೇಕಾಗುತ್ತೆ. ತಮ್ಮ ಒಂದು ಆರೋಗ್ಯದ ಕಡೆ ತಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ, ಇದನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿ. ಮೊದಲೇನೆ ತಾವು ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡ್ರೆ ಅವರ ಆರೋಗ್ಯ ಸುಧಾರಣೆ ಆಗ್ತದೆ. ಮೊದಲೇದಾಗಿ ಕ್ಯಾಲ್ಸಿಯಮ್ಮು, ಮಂಡಿ ನೋವು ಬರ್ತದೆ, ಮತ್ತೆ ತೂಕ ಹೆಚ್ಚಾಗುತ್ತೆ, ಮತ್ತೆ ಆಯಾಸ ಆಗೋದು, ಈ ಒಂದು ಮುಖ್ಯವಾಗಿ ಗೊತ್ತಾಗ್ಬಿಡ್ತದೆ ಪ್ರತಿಯೊಬ್ಬರಿಗೂ. ನಡೆದಾಡಕ್ ಸರಿಯಾಗಲ್ಲ, ಬೇರೆಯವರು ನೋಡೋದೇ ಬೇರೆ, ತಮ್ಗೆ ತಮ್ಗೆ ಅನಿಸ್ದಾಗೆ ಇವರು ಮುಂಜಾಗ್ರತೆ ಕ್ರಮ ವಹಿಸ್ಕೊಡ್ಬಿಡ್ಬೇಕು. ಆಯ್ತು, ಡಾಕ್ಟರ್ ಸೌಮ್ಯ ಅವರೇ ಆಕಾಶವಾಣಿಗೆ ಬಂದು ಒಬ್ಬ ಗೃಹ ವಿಜ್ಞಾನ ವಿಭಾಗದ ವಿಜ್ಞಾನಿಯಾಗಿ ನಮ್ಮ ರೈತ ಮಹಿಳೆಯರು ಪ್ರಸ್ತುತ ದಿನದಲ್ಲಿ ಬೊಜ್ಜು ನಿವಾರಣೆ ಹೇಗೆ ಮಾಡ್ಕೋಬೇಕು ಈ ಎಲ್ಲ ಕುರಿತು ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ರಿ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ಮಹಿಳೆಯರು ಇರ್ತಾರೆ ಡಾಕ್ಟರ್ ಸೌಮ್ಯ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ದಯವಿಟ್ಟು ಹೇಳಿ. 8073568128 0 7 3 5 6 2 8 1 2. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ಗ್ರಾಮೀಣ ಮಹಿಳೆಯರಲ್ಲಿ ಬೊಜ್ಜು ಸಮಸ್ಯೆ ಈ ಕುರಿತು ಡಾ ಸೌಮ್ಯ ಹಿರೇಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನೀಗ ಕೇಳೋಣ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. ಅರಸೀಕೆರೆ ತಾಲೂಕು ಮಂತ್ರಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವ ಪದವನ್ನ ಕೇಳುತ್ತಿರುವಿರಿ. Yeah.